ಮಣ್ಣುಗಳು ಅಂದರೆ ಏನು, ಯಾವ ರೀತಿ ಈ ಮಣ್ಣುಗಳು ಉದ್ಭವ ಆಗ್ತವೆ, ಜೊತೆಗೆ ಇಂಥ ಒಂದು ಮಣ್ಣುಗಳಿಂದ ಕೃಷಿಯಲ್ಲಿ ಯಾವ ರೀತಿ ಸಮಸ್ಯೆಗಳು ಬರ್ತವೆ ನಮ್ಮ ಕೃಷಿ ಉತ್ಪಾದನೆಯಲ್ಲಿ ಅಂತಕ್ಕಂಥ ವಿಚಾರ, ಜೊತೆಗೆ ಈ ಮಣ್ಣುಗಳ ಒಂದು ನಿರ್ವಹಣೆ ಮತ್ತು ಇವುಗಳ ಸುಧಾರಣೆಯನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಮಣ್ಣು ವಿಜ್ಞಾನಿಗಳಾದಂಥ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಎಸ್ ಎನ್ ಭಟ್ರು ನಮ್ಮೊಂದಿಗಿದ್ದಾರೆ. ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ, ನಮಸ್ಕಾರ ಡಾಕ್ಟರ್ ಎಸ್ ಎನ್ ಭಟ್ರೆ. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ಹೇಳಿ, ಜವಳು ಸವಳು ಮತ್ತು ಕ್ಷಾರೀಯ ಮಣ್ಣು ಅಂತೇಳಿ ನಾವು ಮೇಲಿಂದ ಮೇಲೆ ಕೇಳ್ತಾ ಇರ್ತೀವಿ, ಮೊದಲನೇದಾಗಿ ಜವಳು ಮಣ್ಣು ಅಂದರೆ ಏನು ಸ್ವಲ್ಪ ಹೇಳಿ, ಜವಳು ಮಣ್ಣು. ಈಗ ಸಾಮಾನ್ಯವಾಗಿ ಈ ರೀತಿ ಜವಳು, ಸಾಮಾನ್ಯವಾಗಿ ಜವಳು ಸವಳು ಕ್ಷಾರೀಯ ಮಣ್ಣುಗಳು, ಈ ಮಣ್ಣುಗಳು ಏನಿದೆ ಬೆಳೆಗಳ ಇಳುವರಿಯ ಮೇಲೆ ಗಣನೀಯವಾಗಿ ಹಾನಿಯನ್ನು ಉಂಟು ಮಾಡ್ತವೆ. ಇದು ನಮ್ಮ ಭಾರತ ದೇಶದಲ್ಲಿ ಸುಮಾರು 12.5 ದಶಲಕ್ಷ ಹೆಕ್ಟರ್ ಪ್ರದೇಶವನ್ನು ಆವರಿಸಿದ್ದು, ಕರ್ನಾಟಕದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಜವಳು ಸವಳು ಮತ್ತು ಕ್ಷಾರೀಯ ಮಣ್ಣುಗಳಿವೆ. ಈ ಜವಳು ಮಣ್ಣು ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಹತ್ತಿರವಾಗಿ ಅಂತರ್ಜಲ ಮಟ್ಟ ಇದ್ದು ಸಸ್ಯಗಳ ಬೆಳವಣಿಗೆ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುವಂತಿದ್ದರೆ ಇಂಥ ಮಣ್ಣನ್ನು ಜವಳು ಮಣ್ಣು ಅಂತ ಕರೀತಾರೆ. ಅಂದರೆ ಅದರಲ್ಲಿ ಯಾವತ್ತೂ ತೇವಾಂಶ ಇರುತ್ತೆ ಮಣ್ಣಲ್ಲಿ? ಹಾಂ, ಮಣ್ಣಲ್ಲಿ ಹೆಚ್ಚಿನ ಪ್ರಮಾಣದ ತೇವಾಂಶ, ನಾರ್ಮಲ್ ಬೆಳವಣಿಗೆಯನ್ನು ತೇವಾಂಶ ಒಂದು ಮಟ್ಟದಲ್ಲಿರಬೇಕು. ಈ ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾಗಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಇದನ್ನು ನಾವು ಜವಳು ಮಣ್ಣಂತ ಕರಿತೀವಿ. ಎರಡನೇದಾಗಿ ಸವಳು ಮಣ್ಣಂದರೆ ಭೂಮಿಯಲ್ಲಿ ಒಂದು ತಟಸ್ಥ ಲವಣಗಳ ಪ್ರಮಾಣವು ಅಧಿಕವಾಗಿದ್ದು ಸಸ್ಯಗಳ ಬೆಳವಣಿಗೆಯನ್ನು ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುತ್ತವೆ. ತಟಸ್ಥ ಲವಣ ಅಂದರೆ ಏನು? ತಟಸ್ಥ ಲವಣ, ಈ ತಟಸ್ಥ ಲವಣ ಅಂದರೆ ಈ ಭೂಮಿಯಲ್ಲಿ ಎರಡು ಥರದ ಲವಣಗಳು ಇರ್ತವೆ. ಒಂದು ಧನ ಅಯಾನ್ಗಳು ಅಂತ ಕರಿತೀವಿ, ಎರಡನೇದು ಋಣ ವಿದ್ಯುತ್ ಅಯಾನ್ಗಳು ಅಂತ ಕರಿತೀವಿ. ಪ್ರಮುಖವಾದ ಧನ ವಿದ್ಯುತ್ ಅಯಾನ್ಗಳು ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ. ಅದೇ ಋಣ ವಿದ್ಯುತ್ ಅಯಾನ್ಗಳಲ್ಲಿ ಪ್ರಮುಖ ಸವಳು ಮಣ್ಣಲ್ಲಿ ಪ್ರಮುಖವಾದದ್ದು ಕ್ಲೋರೈಡು ಮತ್ತು ಸಲ್ಫೇಟ್ಗಳು. ಇದರ ಜೊತೆಗೆ ಕಾರ್ಬನೇಟ್ಸ್ ಬೈಕಾರ್ಮ್ಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಈ ಸವಳು ಮಣ್ಣಿನಲ್ಲಿ ಇರ್ತವೆ. ಇದಕ್ಕೆ ನಾವೇನು ತಟಸ್ಥ ಲವಣಗಳು ಅಂತ ಕರಿತೇವೆ. ಈ ತಟಸ್ಥ ಲವಣಗಳ ಪ್ರಮಾಣವು ಈ ಸವಳು ಮಣ್ಣಲ್ಲಿ ಅಧಿಕವಾಗಿರುವುದರಿಂದ ರಸಸಾರ ಏನು 7.5-8.5 ಆ ರೇಂಜಲ್ಲಿ ಇರ್ತವೆ. ಒಂದು. ಎರಡನೇದಾಗಿ ಈ ಲವಣಗಳ ಪ್ರಮಾಣ ಜಾಸ್ತಿ ಇರುವುದರಿಂದ ಅಂದರೆ ಇದಕ್ಕೆ ನಾವು 4ಕ್ಕಿಂತ ಅಧಿಕ ಡೆಸಿಸೈಮನ್ ಪರ್ ಮೀಟರ್ ಅಥವಾ ಮಿಲಿಮೋಸ್ ಪರ್ ಸೆಂಟಿಮೀಟರ್ ಅಂತ ಕರಿತೀವಿ. ಈ ಮಣ್ಣಲ್ಲಿ 4ಕ್ಕಿಂತ ಜಾಸ್ತಿ ಒಟ್ಟು ಲವಣಗಳ ಪ್ರಮಾಣ ಜಾಸ್ತಿ ಇರುತ್ತವೆ ಹಾಗೂ ವಿನಿಮಯ ಸೋಡಿಯಂ ಪ್ರಮಾಣ 15%ಕ್ಕಿಂತ ಕಡಿಮೆ ಇರ್ತವೆ. ಅದೇ ರೀತಿ ಜವಳು ಭೂಮಿಯ ಹೆಚ್ಚು ಕಡಿಮೆ ಸಹಜ ಭೂಮಿಯ ಹಂಗೆ ಇರುತ್ತವೆ, ಆದರೆ ತೇವಾಂಶ ಪ್ರಮಾಣ ಮಾತ್ರ ಸಹಜ ಮಣ್ಣಿಗಿಂತ ಜವಳು ಭೂಮಿಯಲ್ಲಿ ಜಾಸ್ತಿ ಇರುವುದರಿಂದ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುತ್ತವೆ. ಅಂದರೆ ಈ ಜವಳು ಮತ್ತು ಸವಳು ಭೂಮಿಯಲ್ಲಿ ಈ ಲವಣಾಂಶಗಳ ಪ್ರಮಾಣ ಅಷ್ಟೇ ಇರುತ್ತೆ, ಎರಡೂ ಒಂದೇ ಇರ್ತಾವ, ಅಲ್ಲಿ ಬೇರೆ ಬೇರೆ ಆಗಿರುತ್ತೆ? ಇಲ್ಲ ಇಲ್ಲ, ಯಾಕಂದ್ರೆ ಜವಳು ಮಣ್ಣಿನಲ್ಲಿ ಸವಳಗಳ ಪ್ರಮಾಣ ಹೆಚ್ಚು ಕಡಿಮೆನೇ ಇರ್ತವೆ, ನಾರ್ಮಲ್ ಸಾಯಿಲ್ ಹಂಗೆ ಇರುತ್ತೆ. ಓನ್ಲಿ ಏನು ಅಲ್ಲಿ ತೇವಾಂಶದ ಪ್ರಮಾಣ ಜಾಸ್ತಿ ಇರುತ್ತೆ. ಜಾಸ್ತಿ ನೀರಿನ ಮಟ್ಟ ಭೂಮಿಯಲ್ಲಿ ಇರ್ತಕ್ಕಂತ ಮೇಲ್ಮೈ ಬಂದ್ಬಿಡ್ತದೆ ನೀರು. ಮೇಲ್ಮೈ ಅಂದ್ರೆ 30 ಸೆಂಟಿಮೀಟರ್ ಅಂದ್ರೆ ಸರ್ಫೇಸ್ ಲೇಯರ್ ಅಂತ ಕರಿತೀವಿ. ಆ ಸರ್ಫೇಸ್ ಲೇಯರಿಗೆ ಹೆಚ್ಚು ಕಡಿಮೆ ಹತ್ತಿರವಾಗಿ ಅಂತರ್ಜಲದ ಮಟ್ಟ ಬರುವುದರಿಂದ ಸಸ್ಯಗಳ ಬೇರುಗಳ ಬೆಳವಣಿಗೆ ಕುಂಠಿತವಾಗಿರ್ತವೆ. ಅದೇ ರೀತಿಯಾಗಿ ಕ್ಷಾರ ಮಣ್ಣು ಅಂತ ಕರಿತೀವಿ. ಕ್ಷಾರ ಮಣ್ಣಲ್ಲಿ ಭೂಮಿಯಲ್ಲಿ ಸೋಡಿಯಂ ಪ್ರಮಾಣ ಅಧಿಕವಾಗಿರ್ತವೆ. ಸೋಡಿಯಂ ಪ್ರಮಾಣ ಅಧಿಕವಾಗಿರುತ್ತೆ. ಸೋಡಿಯಂ ಪ್ರಮಾಣ ಅಧಿಕವಾಗಿರುತ್ತೆ ಕ್ಷಾರ ಮಣ್ಣಿನಲ್ಲಿ. ಹಾ, ಕ್ಷಾರ ಅಧಿಕ ಅಂದ್ರೆ ಎಷ್ಟಿರುತ್ತೆ ಅಂದ್ರೆ 15%-15%ಕ್ಕಿಂತ ಜಾಸ್ತಿ ಇರುತ್ತೆ. ಆದರೆ ಲವಣಗಳ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರುತ್ತೆ ಸವಳು ಮಣ್ಣಕ್ಕಿಂತ, ಮತ್ತು ರಸಸಾರ 8.5-10.5 ಇರುತ್ತೆ. ರಸಸಾರ ಜಾಸ್ತಿ ಇರ್ತದ, ಯಾಕಂದ್ರೆ ಸೋಡಿಯಂ ಪ್ರಮಾಣ ಜಾಸ್ತಿ ಇರೋದ್ರಿಂದ ಭೂಮಿಯ ರಸಸಾರ ಜಾಸ್ತಿ, ಲವಣಗಳ ಪ್ರಮಾಣ 4ಕ್ಕಿಂತ ಕಡಿಮೆ, ವಿನಿಮಯ ಸೋಡಿಯಂ ಪ್ರಮಾಣ 15%ಕ್ಕಿಂತಲೂ ಜಾಸ್ತಿ ಆಗುತ್ತೆ. ಇದು ಎಲ್ಲ ರಾಸಾಯನಿಕ ಗುಣಧರ್ಮ. ಆದರೆ ಮಣ್ಣಿನ ಭೌತಿಕ ಗುಣಧರ್ಮಕ್ಕೆ ನಾವು ಗಮನ ಹರಿಸಿದ್ರೆ ಈ ಕ್ಷಾರ ಭೂಮಿಯಲ್ಲಿ ಭೌತಿಕ ಗುಣಧರ್ಮಗಳು ಕುಂಠಿತವಾಗಿರ್ತವೆ. ಯಾಕಂದ್ರೆ ವಿನಿಮಯ ಸೋಡಿಯಂ ಪ್ರಮಾಣ ಜಾಸ್ತಿ ಆಗ್ತಾ ಹೋದಂಗೆ ಕಣಗಳು ಏನಾಗಿರ್ತವೆ, ಕಣಗಳ ರಚನೆ ಹಾಳಾಗಿರ್ತವೆ, ಭೂಮಿಯಲ್ಲಿ ಹವೆಯಾಡುವಿಕೆ ಪ್ರಮಾಣ ಕಡಿಮೆ ಆಗ್ತವೆ. ಹವೆಯಾಡುವಿಕೆ ಪ್ರಮಾಣ ಕಡಿಮೆ ಆದಾಗ ಏನಾಗ್ತವೆ, ನೀರು ಮತ್ತು ಪೋಷಕಾಂಶಗಳನ್ನು ತೆಗೆದುಕೊಳ್ಳುವಂಥ ಪ್ರಮಾಣನೂ ಕಡಿಮೆ ಆಗಿಬಿಡ್ತವೆ. ಅಂದರೆ ಈಗ ಸಾಮಾನ್ಯವಾಗಿ ಈ ಕ್ಷಾರೀಯ ಮಣ್ಣು ನಾವು ನೋಡಿದಾಗ ಹೇಗೆ ಕಾಣಿಸ್ತಿರುತ್ತೆ ನಮಗೆ? ಒಂದನೇದಾಗಿ ನಾನು ಸೌಳ ಭೂಮಿ ಅಂತ ಹೇಳ್ತೀನಿ. ಸೌಳ ಭೂಮಿಯಲ್ಲಿ ನಾವು ಭೂಮಿಯ ಮೇಲ್ಮೈಯನ್ನು ನೋಡಿದಾಗ ಅಲ್ಲಿ ಬಿಳಿ ಬಣ್ಣದ ಪ್ಯಾಚ್ಗಳು ಕಾಣ್ತವೆ ಸೌಳ ಭೂಮಿಯಲ್ಲಿ. ಅದಂದರೆ ಒಣಗಿದಾಗ ಪುಡಿ ಪುಡಿ ಕಾಣುತ್ತೆ. ಏನೇ ಸಮಸ್ಯೆ ಇಲ್ಲ ಅಂದರೆ ಸೌಳ ಭೂಮಿಯಲ್ಲಿ ಭೌತಿಕ ಗುಣಧರ್ಮರು ಸಹಜ ಮಣ್ಣು ಭೂಮಿಯಷ್ಟೇ ಚೆನ್ನಾಗಿರುತ್ತವೆ ಮತ್ತು ಗಿಡಗಳ ಬೆಳವಣಿಗೆ ಕುಂಠಿತವಾಗಿರುತ್ತವೆ ಮತ್ತು ಬೀಜಗಳು ಹಾಕಿದಂತೆ ಬೀಜಗಳ ಮೊಳಕೆಗಳ ಪ್ರಮಾಣವೂ ಸಹ ಕಡಿಮೆ ಇರುತ್ತೆ. ಅದೇ ನಾವು ಕ್ಷಾರೀಯ ಭೂಮಿಯನ್ನು ನೋಡಿದಾಗ ಅಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಆಗಿರುವುದರಿಂದ ಒಂದು ಭೂಮಿಯ ಮೇಲ್ಮೈಯಲ್ಲಿ ಕಣಗಳ ರಚನೆ ಹಾಳಾಗಿ ನೀರು ಬಸುವಿಕೆ ಪ್ರಮಾಣ ಕುಂಠಿತವಾಗಿ ಭೂಮಿ ಮೇಲೆ ನೀರು ನಿಲ್ಲಕ್ಕೆ ಶುರುವಾಗುತ್ತೆ. ಒಂದು ಎರಡನೇದಾಗಿ ರಸಸಾರ ಜಾಸ್ತಿ ಇರುವುದರಿಂದ ಇಲ್ಲಿ ಕಪ್ಪು ಕಪ್ಪು ಕಲೆಗಳು ಕಂಡು ಬರುತ್ತವೆ. ಈಗ ಇದಕ್ಕೆ ಕರ್ಲು ಭೂಮಿ, ಕರ್ಲು ಮಣ್ಣು, ಕರ್ಲ್ ಅಂತಾರಲ್ಲ, ಕರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿದ್ರೆ ಈ ಕರ್ಲು ಭೂಮಿ ಕೆಟ್ಟ ಕರ್ಲ್ ಐತ್ರಿ ಅದು ಅಂತೇಳಿ. ಹೌದು ಕರ್ಲು ಭೂಮಿ ಕ್ಷಾರ ಭೂಮಿ ಎರಡೂ ಒಂದೇ. ಇಂಥ ಭೂಮಿ ಒಣಗಿದಾಗ ತೇವಾಂಶ ಜಾಸ್ತಿ ಇದ್ದಾಗ ಸ್ಟಿಕಿನೆಸ್ ನಾವು ನಡೆದು ಬಿಟ್ರೆ ಏನಾಗ್ತವೆ, ಕಾಲಿಗೆಲ್ಲ ಜೇಡಿ ಕಣಗಳು ಅಂಟ್ಕೊಂಡ್ಬಿಡ್ತವೆ. ಅದೇ ಒಣಗಿದಾಗ ದೊಡ್ಡ ದೊಡ್ಡ ಹೆಂಡೆಗಳಾಗಿ ಉಂಟಾಗ್ತವೆ, ಹೊಟ್ಟೆ ಒಡೆಯಂಗಿಲ್ಲ. ಮತ್ತೆ ಅಂತ ಭೂಮಿಯಲ್ಲಿ ನಾವು ನಡೆದ್ರೆ ಕಾಲಿಗೇನು ಮುಳ್ಳು ಚುಚ್ಚಿದಂಗೆ ಚುಚ್ಚುತ್ತವೆ. ಒಂದು ಇದನ್ನು ನೋಡಿ ನಮ್ಗೆ ಅಲ್ಲಿ ಹೆಚ್ಚು ಕಡಿಮೆ ಸಸ್ಯಗಳ ಬೆಳವಣಿಗೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಆಮೇಲೆ ಮಳೆ ಆದ್ರೂ ಸಹ ಮಳೆ ಅದು ಹೆಂಟೆಗಳು ಒಡೆಯೋದಿಲ್ಲ, ಹಂಗೆ ಇರ್ತವೆ. ಹಂಗೆ ಇರ್ತವೆ. ಸೌಳು ಮತ್ತು ಕ್ಷಾರೀಯ ಮಣ್ಣುಗಳನ್ನ ಕಂಡುಹಿಡಿತಕ್ಕಂಥ ವಿಧಾನಗಳು ಹೇಗೆ, ಏನು ಪ್ರಯೋಗಾಲಯಕ್ಕೆ ಮಣ್ಣು ಪರೀಕ್ಷೆ ಮುಖಾಂತರ ಕಂಡುಹಿಡಿಬೇಕಂತೀರಾ ಅಥವಾ ಮೇಲ್ನೋಟದಿಂದ ನಾವು ಗಮನಿಸಿ ಅದರ ಸುಧಾರಣೆ ಮಾಡ್ಬೋದು ಅಂತೀರಾ, ಹೇಗೆ? ಇಲ್ಲೆಲ್ಲ ಈಗ ಮೇಲ್ನೋಟಕ್ಕೆ ನಾವು ಭೂಮಿಯನ್ನು ನೋಡೋದ್ರಿಂದಲೂ ಇದು ಸೌಳು ಭೂಮಿಯ ಕ್ಷಾರ ಭೂಮಿಯನ್ನು ಗೊತ್ತು ಮಾಡಬಹುದು. ಬಟ್ ನಿಖರವಾಗಿ ನಾವು ಇದು ಎಷ್ಟು ಜೌಳಿದೆ, ಎಷ್ಟು ಕ್ಷಾರ ಇದೆ, ಎಷ್ಟು ಅದು, ಮತ್ತು ಇದರಲ್ಲಿ ಮತ್ತೊಂದು ಕ್ಯಾಟಗರಿ ಇದೆ, ಸವಳು ಕ್ಷಾರ ಎರಡು ಮಿಶ್ರ ಇರುವಂತ ಭೂಮಿನೂ ಇರ್ತವೆ. ಅಂಥದನ್ನು ನೋಡಬೇಕಾದ್ರೆ ನಾವು ಪ್ರಯೋಗಾಲದಲ್ಲಿ ಒಂದು ರಸಸಾರ, ಲವಣಾಂಶ, ಭೂಮಿಯಲ್ಲಿರುವಂತ ವಿನಿಮಯ ಸೋಡಿಯಂ ಪ್ರಮಾಣ ಮತ್ತು ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಅಂತ ಇರ್ತೀವಿ. ಇದು ಮೂರು ನಾಲ್ಕು ಪ್ಯಾರಾಮೀಟರ್ ಅನ್ನು ನಾವು ಪರೀಕ್ಷೆ ಮಣ್ಣು ಪರೀಕ್ಷೆಯನ್ನು ಮಾಡಿ ಮಾತ್ರ ನಮಗೆ ಇದು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಕಂಡು, ಎಷ್ಟು ಪ್ರಮಾಣ ಮತ್ತು ಯಾವ ಇದು ಕ್ಯಾಟಗರಿಗೆ ಇದು ಬರುತ್ತೆ ಅಂತ ನಿಖರವಾಗಿ ನಾವು ಹೇಳಬಹುದು. ಇಲ್ಲಿ ಜೌಳು, ಸವಳು ಮತ್ತು ಕ್ಷಾರೀಯ ಮಣ್ಣುಗಳಲ್ಲಿ ಬೆಳೆಗಳನ್ನು ಬೆಳಿಲಿಕ್ಕೆ ಆಗತ್ತಾ ಅಥವಾ ಕೆಲವೊಂದು ಬೆಳೆಗಳನ್ನು ಬೆಳಿಬೋದು ಅಂತೀರಾ? ಯಾಕಂದರೆ ಕೆಲವೊಂದು ಬೆಳೆಗಳು ಕೆಲವೊಂದು ಮಣ್ಣಿಗೆ ಸೂಕ್ತವಾಗಿರ್ತವೆ. ಯಾವ ರೀತಿ ಇಲ್ಲಿ ಸಸ್ಯಗಳ ಮೇಲಾಗ್ತಕ್ಕಂಥ ಪರಿಣಾಮಗಳನ್ನು ಸ್ವಲ್ಪ ಹೇಳ್ರಿ. ಈಗ ಒಂದನೇದಾಗಿ ನಾವು ನಮ್ಮ ಈ ಲೆಕ್ಚರ್ ಇರುವುದು ಜೌಳ ಭೂಮಿ, ಸವಳು ಮತ್ತು ಕ್ಷಾರ. ಕ್ಷಾರ ಜೌಳ ಭೂಮಿಯಲ್ಲಿ ಒಂದು ಏನು ನೀರಿನ ತೇವಾಂಶ ಜಾಸ್ತಿ ಇರುವುದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಆಮ್ಲಜನಕದ ಪ್ರಮಾಣ ಕಡಿಮೆ, ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುತ್ತವೆ. ಈಗ ಸಸ್ಯಗಳು ಯಾವುದೇ ನೀರು ಮತ್ತು ಪೋಷಕಾಂಶಗಳನ್ನು ಮೇಲುಗಡೆ ತಗೊಳ್ಬೇಕಾದ್ರೆ ಅದು ಉಸಿರಾಟದ ಕ್ರಿಯೆ ಸರಾಗವಾಗಿ ನಡೆಯಬೇಕಾಗುತ್ತವೆ. ಆದರೆ ಜೌಳ ಭೂಮಿಯಲ್ಲಿ ಈ ಒಂದು ಕ್ರಿಯೆ, ಸಸ್ಯಗಳ ಬೇರುಗಳು ಉಸಿರಾಟ ಕ್ರಿಯೆ ಆಲ್ಮೋಸ್ಟ್ ಏನು ನಿಂತು ಹೋಗ್ಬಿಟ್ಟು ಅಲ್ಲಿ ಏನು ನೀರು ಮತ್ತು ಪೋಷಕಾಂಶಗಳನ್ನು ಗಿಡಗಳು ಹೀರಿಕೊಳ್ಳುವಂಥ ಪ್ರಕ್ರಿಯೆ ಕುಂಠಿತವಾಗಿ ಬೆಳೆಗಳು ನಾಶವಾಗ್ತವೆ. ಒಂದು ಎರಡನೇದಾಗಿ ಸವಳ ಭೂಮಿಯಲ್ಲಿ ಒಟ್ಟು ಲವಣಗಳ ಪ್ರಮಾಣ ರಸಸಾರ ಚೆನ್ನಾಗಿರುತ್ತೆ, 7.5-8 ಇರ್ತವೆ. ಇದು ಹೆಚ್ಚು ಕಡಿಮೆ ಏನು ತೊಂದರೆ ಇಲ್ಲ. ಆದರೆ ಒಟ್ಟು ಲವಣಗಳ ಪ್ರಮಾಣ ಜಾಸ್ತಿ ಇರುವುದರಿಂದ ಇಲ್ಲಿ ಏನಾಗ್ತದೆ, ಒಂದನೇದಾಗಿ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಹೀರಿಕೊಳ್ಳಿಕ್ಕೆ ಕಷ್ಟವಾಗ್ಬಿಡ್ತವೆ. ಯಾವ ಭೂಮಿಯಲ್ಲಿ ಲವಣಗಳ ಪ್ರಮಾಣ ಜಾಸ್ತಿ ಇರುತ್ತವೋ ಅಂಥ ಭೂಮಿಯಲ್ಲಿ ಪೋಷಕಾಂಶಗಳು ಹೀರಿಕೊಳ್ಳುವಂಥ ಸಾಮರ್ಥ್ಯ ಕಡಿಮೆ. ಮೂರನೇದಾಗಿ ಲವಣಗಳ ಪ್ರಮಾಣ ಭೂಮಿಯಲ್ಲಿ ಜಾಸ್ತಿ ಆಗುವುದರಿಂದ ಅಭಿಸರಣ ಒತ್ತಡ, ಆಸ್ಮೆಟಿಕ್ ಪ್ರೆಷರ್ ಅಂತ ಹೇಳ್ತೀವಿ, ಅಭಿಸರಣ ಒತ್ತಡ, ಆಸ್ಮೆಟಿಕ್ ಪ್ರೆಷರು ಜಾಸ್ತಿ ಆಗ್ತವೆ. ಈ ಅಭಿಸರಣ ಒತ್ತಡ ಅಥವಾ ಆಸ್ಮೆಟಿಕ್ ಪ್ರೆಷರ್ ಜಾಸ್ತಿ ಆದಾಗ ರಿವರ್ಸ್ ಆಸ್ಮೋಸಿಸ್ ಉಂಟಾಗ್ತವೆ. ಯಾವುದೇ ಪೋಷಕಾಂಶಗಳ ಮೇಲೆ ಹೋಗ್ಲಿಕ್ಕೆ ಆಸ್ಮೋಸಿಸ್ ಕ್ರಿಯೆ ಬೇಕಾಗ್ತವೆ. ಆಸ್ಮೋಸಿಸ್ ಕ್ರಿಯೆಯಲ್ಲಿ ಏನಾಗ್ತವೆ, ಕಡಿಮೆ ಅಯಾನ್ಗಳು ಪೋಷಕಾಂಶಗಳು ಕಡಿಮೆ ಸಾಂದ್ರತೆಯಿಂದ ಹೆಚ್ಚು ಸಾಂದ್ರತೆ ಕಡೆ ಇರುವಂಥ ಜಾಗಕ್ಕೆ ಹೋಗ್ತವೆ. ಇಲ್ಲಿ ಏನಾಗ್ತವೆ, ಆ ಪ್ರಕ್ರಿಯೆ ರಿವರ್ಸ್ ಆಗುತ್ತೆ. ಅಂದ್ರೆ ಇಲ್ಲಿ ಅಂದ್ರೆ ಗಿಡದಲ್ಲಿರುವಂತ ನೀರು ಹಾಗೂ ಪೋಷಕಾಂಶಗಳು ಗಿಡದಿಂದ ಭೂಮಿಗೆ ಬಂದು ಗಿಡಗಳು ಒಣಲಿಕ್ಕೆ ಪ್ರಾರಂಭ ಆಗ್ತವೆ. ಮೂರನೇದಾಗಿ ಸೋಡಿಯಂ ಮತ್ತು ಕೆಲವೊಂದು ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳ ಪ್ರಮಾಣ ಭೂಮಿಯಲ್ಲಿ ಜಾಸ್ತಿ ಇರುವುದರಿಂದ ಕೆಲವೊಂದು ಕಡೆ ಸಾಲ್ಟ್ ಇಂಜುರಿನೂ ಸಹ ಉಂಟಾಗುತ್ತವೆ. ಗಿಡಗಳ ಎಲೆಗಳು ಏನು ಒಣಗಲಿಕ್ಕೆ ಶುರುವಾಗುತ್ತವೆ. ಇದು ಸವಳಯುಕ್ತ ಭೂಮಿಯಿಂದ ಸಸ್ಯಗಳ ಮೇಲಾಗುವಂಥ ದುಷ್ಪರಿಣಾಮ. ಮೂರನೇದಾಗಿ ಬರೋದಿದ್ದರೆ ಕ್ಷಾರ ಭೂಮಿ. ಇದರಲ್ಲಿ ಮೇನ್ ಪ್ರಾಬ್ಲಮ್ಮು ವಿನಿಮಯ ಸೋಡಿಯಂ ಪ್ರಮಾಣ ಒಂದು. ಎರಡನೇದಾಗಿ ಭೂಮಿಯ ರಸಸಾರ. ಭೂಮಿಯ ರಸಸಾರ ಆಲ್ಮೋಸ್ಟ್ 9-10 ರೀಚ್ ಆಗಿಬಿಡ್ತವೆ. ಇಂಥ ಭೂಮಿಯಲ್ಲಿ ನೀ ಯಾವುದೇ ಒಂದು ಸಾವಯವ ವಸ್ತುಗಳು ಇದ್ದರೂ ಅವು ಸಂಪೂರ್ಣವಾಗಿ ಕರಗ್ಬಿಡ್ತವೆ, ಕರಗಿ ಏನಾದರೂ ಕಪ್ಪು ಬಣ್ಣವನ್ನು ಹೊಂದ್ತವೆ. ಆದ್ದರಿಂದ ಇಂಥ ಭೂಮಿಯನ್ನು ನಾವು ಬ್ಲ್ಯಾಕ್ ಅಲ್ಕಲಿ ಸಾಯಿಲ್ಸ್ ಅಂತ ಕರಿತೀವಿ. ಒಂದು. ಎರಡನೇದಾಗಿ ಸೋಡಿಯಂ ಪ್ರಮಾಣ ಜಾಸ್ತಿ ಆಗುವುದರಿಂದ ಕಣಗಳ ರಚನೆ ಹಾಳಾಗಿ ಭೂಮಿಯಲ್ಲಿ ಏನೋ ಇದು ಒಂದು ಗಾಳಿ ಆಡುವಿಕೆ ಕ್ರಿಯೆ ಅಂತ ಹೇಳ್ತೇವಲ್ಲ, ಅದು ಕುಂಠಿತವಾಗಿರ್ತವೆ. ಅದು ಅಲ್ಲದೆ ಈ ಜೇಡಿ ಕಣಗಳು ಮಣ್ಣಿನ ರಂಧ್ರಗಳಲ್ಲಿ ಕುಂತ್ಕೊಳ್ಳೋದ್ರಿಂದ ಏನಾಗ್ತವೆ, ಒಂದು ಪರ್ಮಿಯಬಿಲಿಟಿ ಹಾಳಾಗ್ತವೆ ಮತ್ತು ವಾಟರ್ ಲಾಗಿಂಗ್ ಪ್ರಾಬ್ಲಮ್ ಸುತ್ತ, ಅಂದರೆ ನೀರು ಬಸುವಿಕೆ ಪ್ರಮಾಣ ಈ ಕರ್ಲು ಭೂಮಿ ಅಥವಾ ಕ್ಷಾರ ಭೂಮಿಯಲ್ಲಿ ಉಂಟಾಗ್ತವೆ. ಅದು ಅಲ್ಲದೆ ಸೋಡಿಯಂ ಪ್ರಮಾಣ ಜಾಸ್ತಿ ಆಗೋದ್ರ ಸೋಡಿಯಂ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಸ್ಪೆಸಿಫಿಕ್ ಅಯಾನ್ ಟಾಕ್ಸಿಟಿ ಅಂತಲೂ ಕರಿತೇವೆ. ಅಂಥ ಒಂದು ಸಮಸ್ಯೆಯೂ ಈ ಕರ್ಲು ಭೂಮಿ ಅಥವಾ ಕ್ಷಾರ ಭೂಮಿಯಲ್ಲಿ ಉಂಟಾಗುತ್ತೆ. ಅಂದರೆ ಇವು ಜವಳು ಸವಳು ಮತ್ತು ಕ್ಷಾರೀಯ ಮಣ್ಣುಗಳು ಉದ್ಭವ ಆಗೋದು ಮುಖ್ಯ ಕಾರಣ ಏನಂತೀರಿ, ಯಾಕೆ ಈ ಥರ ಆಗ್ತವೆ ಈ ಮಣ್ಣುಗಳು? ಇದು ಕಾರಣ ಪ್ರಮುಖವಾಗಿ ಎರಡು ಕ್ಯಾಟಗರಿ ಅಂತ ನಾವು ಕರಿಬಹುದು. ಒಂದನೇದಾಗಿ ಪ್ರಾಥಮಿಕ ಕಾರಣಗಳು ಅಥವಾ ನೈಸರ್ಗಿಕ ಕಾರಣಗಳು ಅಂತ ಕರಿತೀವಿ. ಪ್ರಾಥಮಿಕ ಕಾರಣಗಳಲ್ಲಿ ಒಂದನೇದಾಗಿ ಹವಾಮಾನ, ಒಂದು ಶುಷ್ಕ ಮತ್ತು ಅರೆ ಶುಷ್ಕವಂತ ಪ್ರದೇಶ. ಇಂಥ ಪ್ರದೇಶದಲ್ಲಿ ಮುಖ್ಯವಾದ ಗುಣಧರ್ಮ ಎಂದರೆ ಮಳೆಯ ಪ್ರಮಾಣ ಕಡಿಮೆ, ಉಷ್ಣತೆ ಜಾಸ್ತಿ. ಮಳೆಯ ಪ್ರಮಾಣ ಕಡಿಮೆ ಆದಾಗ ಭೂಮಿಯಲ್ಲಿ ಉತ್ಪನ್ನವಾಗುವಂತಹ ಲವಣವನ್ನು ಭೂಮಿಯ ಕೆಳಭಾಗುವಂತ ಹೋಗುವಂಥದ್ದು ಈ ಒಂದು ನೈಸರ್ಗಿಕ ಕ್ರಿಯೆ ಕುಂಠಿತವಾಗಿರುತ್ತವೆ. ಮಳೆ ಕಡಿಮೆ ಇರೋದ್ರಿಂದ ಕಡಿಮೆ ಆಗುವುದರಿಂದ ಆದರೆ ಬೇಸಿಗೆಯಲ್ಲಿ ಏನಾಗ್ತವೆ, ಆವಿ ಜೊತೆಗೆ ಮೇಲ್ಗಡೆ ಮೇಲೆ ಸಂಗ್ರಹವಾಗುತ್ತವೆ. ಇದು ಎರಡನೇದು. ಮೂರನೇದಾಗಿ ಈಗ ಬೇಸಿನ್ ಟೈಪ್ ಬಟ್ಟಲು ಆಕಾರದ ಭೂಮಿಯ ಮೇಲ್ಭಾಗ ಇರುವುದರಿಂದ ಏನಾಗ್ತವೆ, ಲವಣಗಳು ಇಂಥ ಭೂಮಿಯಲ್ಲಿ ಸಂಗ್ರಹವಾಗಿರ್ತವೆ. ಇದು ಒಂದು ನೈಸರ್ಗಿಕ ಕಾರಣ ಅಥವಾ ಪ್ರೈಮರಿ ಸೆಲನೈಸೇಷನ್ ಅಂತ ಕರಿತೇವೆ. ಸೆಕೆಂಡರಿ ಸೆಲನೈಸೇಷನ್ ಅಥವಾ ಮಾಧ್ಯಮಿಕ ಸವಳುತನ ಯಾಕೆ ಬರ್ತವಂದ್ರೆ, ಒಂದನೇದಾಗಿ ಕೆನಲ್ ಸಿಪೇಜ್, ಅಂದರೆ ನಾವು ನೀರು ಬಸಿದ್ಬಾರದು ಭೂಮಿಗೆ. ಹಾಂ, ನಾವು ಕಾಲುವೆ ಮೂಲಕ ನೀರನ್ನು ಬೆಳೆಗಳಿಗೆ ಹರಿಸ್ತೀವಿ. ಆಗ ಕಾಲುವೆಗಳಲ್ಲಿ ಲೈನಿಂಗ್ ಸರಿ ಆಗದೆ ಸಿಪೇಜ್ ವಾಟರ್ ಎಲ್ಲ ಬಂದ್ಬಿಡುತ್ತೆ. ಸಿಪೇಜ್ ವಾಟರ್ ಏನು ತಗ್ಗು ಪ್ರದೇಶದಲ್ಲಿ ಸಂಗ್ರಹವಾಗುತ್ತೆ ಒಂದು. ಎರಡನೇದಾಗಿ ಕಡಿಮೆ ದರ್ಜೆಯ ನೀರನ್ನು ನಾವು ನೀರಾವರಿಗೆ ಬಳಸುವುದು, ಹೆಚ್ಚಿನ ಒಂದು ಲವಣಾಂಶ ಇರತಕ್ಕಂಥ ನೀರನ್ನು ಬಳಸುವುದು. ಇದಕ್ಕೆ ಒಂದು ಮುಖ್ಯ ಒಂದು ಅಂದಾಜಿನ ಪ್ರಕಾರ ನೀರಾವರಿ ನೀರಿನಲ್ಲಿ 0.1 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿನ 0.1 ಗ್ರಾಂನಷ್ಟು ಉಪ್ಪಿನಂಶ ಇದ್ದರೆ ಅಂಥ ನೀರನ್ನು 1 ಹೆಕ್ಟರ್ ಮೀಟರ್ನಷ್ಟು ನಾವು ನೀರಾವರಿಗೆ ಬಳಸಿದಾಗ ಸುಮಾರು 1,000 ಕೆಜಿಯಷ್ಟು ಉಪ್ಪನ್ನು ಅಥವಾ ಲವಣವನ್ನು ಭೂಮಿಗೆ ಹಾಕಿದಂಗೆ ಆಗುತ್ತೆ. ಅಂದರೆ ಇಲ್ಲಿ ಮುಖ್ಯವಾಗಿ ನೀರಾವರಿಗೆ ಬಳಸ್ತಕ್ಕಂಥ ನೀರಿನ ಗುಣಧರ್ಮ ಮೇಲೂ ಎಲ್ಲ ಮಣ್ಣುಗಳು ಉದ್ಭವ ಆಗಲಿಕ್ಕೆ ಕಾರಣ ಆಗತ್ತಂತಕ್ಕಂಥ ವಿಚಾರ. ಮೂರನೇದಾಗಿ ನಾವು ನೈಸರ್ಗಿಕ ಬಸುಗಾಲುಗಳನ್ನು ಪುನಶ್ಚೇತನ ಮಾಡದೇ ಇರುವುದು, ಈ ನೈಸರ್ಗಿಕ ಬಸುಗಾಲುಗಳು ಹೂಳು ತುಂಬಿರುವುದು, ಇಂಥ ಕಾರ್ಯದಿಂದಲೂ ಒಂದು. ನಾಲ್ಕನೇದಾಗಿ ನಾವು ಅತಿಯಾಗಿ ನೀರಿನ ಅವಶ್ಯಕತೆ ಇರುವಂಥ ಬೆಳೆಗಳಾದ ಅಥವಾ ಕಬ್ಬು ಇಂಥ ಬೆಳೆಗಳನ್ನು ನೀರನ್ನು ನಿಲ್ಲಿಸೋದು ಭೂಮಿ ನಿಲ್ಲಿಸೋದ್ರಿಂದಲೂ ಸಹ ಈ ಸವಳು ಜವಳು ಕ್ಷಾರ ಭೂಮಿ ಉಂಟಾಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ಜವಳು ಭೂಮಿ ಇರ್ತವೆ, ನಂತರ ಸವಳು ಭೂಮಿ ಆಗ್ತವೆ, ನಂತರ ಕಾಲಾಂತರದಲ್ಲಿ ಕ್ಷಾರ ಭೂಮಿಯಾಗಿ ಮಾರ್ಪಾಡಾಗುತ್ತವೆ. ಜವಳು ಮತ್ತು ಸವಳು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಹೇಳ್ಬೋದು. ಅಂದರೆ ಇಷ್ಟೆಲ್ಲ ಸಮಸ್ಯೆ ಮಣ್ಣುಗಳು, ಸಮಸ್ಯಾತ್ಮಕ ಮಣ್ಣು ಅಂತ ಹೇಳ್ಬೋದು ನಾವಕ್ಕೆಲ್ಲ, ಇವುಗಳ ನಿರ್ವಹಣೆ ಕ್ರಮ ತಿಳಿಸಲ್ಲ ಸ್ವಲ್ಪ, ಯಾವ ರೀತಿ ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಏನು ಮಾಡಬೇಕಿಂತ ಮಣ್ಣು ಭೂಮಿ ಹಾಳಾಗೋಗಿತ್ತು, 10 ಎಕರೆ 20 ಎಕರೆ ಒಬ್ಬ ರೈತರದ್ದು ಹಾಳಾಗಿಬಿಟ್ಟಿದ್ದಾವೆ, ಈಗಾಗಲೇ ಜವಳಾಗಿದ್ದಾವೆ ಸವಳಾಗಿದ್ದಾವೆ, ಅಂಥ ಭೂಮಿಯ ಸುಧಾರಣೆಯನ್ನು ಹೇಗೆ ಮಾಡ್ಬೋದು ರೈತರು? ಇಂಥ ಜವಳು ಸವಳು ಕ್ಷಾರ ಭೂಮಿಯನ್ನು 3 ಹಂತದಲ್ಲಿ ನಾವು ನಿರ್ವಹಣೆ ಮಾಡ್ಬೋದು. 1ನೇದಾಗಿ ಭೂಮಿಯ ನಿರ್ವಹಣೆ, 2ನೇದಾಗಿ ನೀರಾವರಿಯ ನೀರಿನ ನಿರ್ವಹಣೆ, 3ನೇದಾಗಿ ಬೆಳೆಗಳ ನಿರ್ವಹಣೆ ರೀತಿ ಮಾಡ್ಬೋದು. 1ನೇದಾಗಿ ಭೂಮಿಗೆ ಇಳಿಜಾರಿಗೆ ಅಡ್ಡಲವಾಗಿ ನಾವು ಮಾಗಿ ಉಳುಮೆಯನ್ನು ಮಾಡಬೇಕು. ಮಾಗಿ ಉಳುಮೆಯನ್ನು ಎಲ್ಲ ರೈತ ಬಾಂಧವರಿಗೂ ಮಾಗಿ ಉಳುಮೆ ಅದರ ಪ್ರಯೋಜನ ಗೊತ್ತಿದೆ. ಈ ಮಾಗಿ ಉಳುಮೆಯನ್ನು ಆದಷ್ಟು ಇಳಿಜಾರಿಗೆ ಅಡ್ಡಲವಾಗಿ ಮಾಡುವುದರಿಂದ ಅಂಥ ಭೂಮಿಯಲ್ಲಿ ನೀರು ಸಂಗ್ರಹವಾಗಿ ತೇವಾಂಶ ಜಾಸ್ತಿಯಾಗಿ ಭೂಮಿಯಲ್ಲಿ ಸಂಗ್ರಹವಾದಂಥ ಲವಣಗಳು ಕೆಳಭಾಗಕ್ಕೆ ಹೋಗಲಿಕ್ಕೆ ಸಹಕಾರಿ ಆಗ್ತದೆ. 1ನೇದಾಗಿ ಸವಳಿನ ತೀವ್ರತೆಯನ್ನು ಬೆಳೆಗಳನ್ನು ಕಡಿಮೆ ಮಾಡುವುದು. ಇದು ಹೆಂಗೆ ಮಾಡ್ಬೋದು? ಭೂಮಿಯನ್ನು ಸಮತಟ್ಟು ಮಾಡಿ ಅದರಲ್ಲಿ ಚಿಕ್ಕ ಚಿಕ್ಕ ಮಡಿಗಳನ್ನು ಮಾಡಿ ಅಂಥ ಭೂಮಿಯಲ್ಲಿ ನೀರನ್ನು ಚಿಕ್ಕ ಮಡಿಗಳನ್ನು ಮಾಡೋದರಿಂದ ಬಿದ್ದಂಥ ಮಳೆ ನೀರು ಅಲ್ಲಿ ಸಂಗ್ರಹವಾಗ್ತದೆ. ಇದು ಅಲ್ಲದೆ ನಾವು ಕನ್ಸರ್ವೇಷನ್ ಪರೋಸ್ ಅಂತ ಕರೀತೀವಿ, ದಿಂಡು ಸಾಲುಗಳು ಅಂತ ಕರೀತಾರೆ. ಅಂಥ ಪ್ರತಿ 10 ಅಥವಾ 15 ಸಾಲುಗಳು ಆದಮೇಲೆ ಒಂದು ದಿಂಡು ಸಾಲುಗಳು ಅಥವಾ ಕನ್ಸರ್ವೇಷನ್ ಪರೋಸನ್ನು ನಾವು ಮಾಡಬೇಕಾಗತ್ತೆ. ಈ ರೀತಿ ಮಾಡೋದರಿಂದ ಏನಾಗುತ್ತೆ, ಭೂಮಿಯಲ್ಲಿ ತೇವಾಂಶದ ಪ್ರಮಾಣ, ನಾವು ಬೆಳೆಗಳಲ್ಲಿ ಸವಳಿನ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿ. ಇದು ಅಲ್ಲದೆ ನಾವು ಬೆಳೆಗಳ ತ್ಯಾಜ್ಯವನ್ನು ಮಲ್ಚಿಂಗ್ ರೂಪದಲ್ಲಿ ಬಳಕೆ ಮಾಡಬೇಕು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡಬೇಕು. ಈ ರೀತಿ ಮಾಡೋದರಿಂದ ಭೂಮಿಯಲ್ಲಿ ತೇವಾಂಶದ ಪ್ರಮಾಣ ಜಾಸ್ತಿ ಮಾಡಿ ಸವಳಿನ ತೀವ್ರತೆಯನ್ನು ಬೆಳೆಗಳಲ್ಲಿ ಕಡಿಮೆ ಮಾಡಬಹುದು. 3ನೇದಾಗಿ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಎಷ್ಟು ಪ್ರಮಾಣದಲ್ಲಿ ಜಿಪ್ಸಮ್ಮನ್ನು ಹಾಕಬೇಕು ಹೇಳುವುದನ್ನು ನಾವು ಲೆಕ್ಕಾಚಾರ ಮಾಡಿ ಭೂಮಿಗೆ ಬಳಸಬೇಕಾಗುತ್ತವೆ. ಜವಳು ಭೂಮಿಗೆ ಯಾವುದೇ ರೀತಿಯಂಥ ಜಿಪ್ಸಮ್ ಅವಶ್ಯಕತೆ ಇಲ್ಲ, ಸವಳು ಭೂಮಿಗೆ ಯಾವುದೇ ರೀತಿಯಂಥ ಜಿಪ್ಸಮ್ ಹಾಕುವಂಥ ಅವಶ್ಯಕತೆ ಇಲ್ಲ. ಆದರೆ ಕ್ಷಾರ ಭೂಮಿಗಷ್ಟೇ ನಾವು ಜಿಪ್ಸಮ್ಮನ್ನು ಬಳಸಬೇಕು. ಜವಳು ಮತ್ತು ಸವಳು ಭೂಮಿಯನ್ನು ಹೆಚ್ಚುವರಿ ಲವಣವನ್ನು ಬಸುಗಾಲುಗೆ ಮೂಲಕ ನಾವು ನೀರನ್ನು ನಿಲ್ಲಿಸಿ ಬಸದು ಕಳಿಸಬೇಕಾಗತ್ತೆ. ಈ ಬಸುಗಾಲುಗಳು ಮುಖ್ಯವಾಗಿ ಒಂದು ತೆರೆದ ಬಸುಗಾಲುವೆ ಮತ್ತು ಅಂತರ್ಗತ ಬಸುಗಾಲುವೆ ಅಂತ ಎರಡು ಪದ್ಧತಿಗಳು ಇರ್ತವೆ. ತಮ್ಮ ತಮ್ಮ ಅನುಕೂಲತೆ ತಕ್ಕಂತೆ ಹೆಚ್ಚು ಹಣವನ್ನು ಭರಿಸುವಂಥ ಶಕ್ತಿ ಇದ್ದರೆ ಈ ಅಂತರ್ಗತ ಬಸುಗಾಲುಗಳನ್ನು ನಾವು ಮಾಡಿ ಲವಣಗಳ ಪ್ರಮಾಣವನ್ನು ಯಶಸ್ವಿಯಾಗಿ ನಾವು ಕಡಿಮೆ ಮಾಡಬಹುದು ಸವಳು ಮತ್ತು ಜವಳು ಭೂಮಿಯಲ್ಲಿ. ಅದೇ ಕ್ಷಾರ ಭೂಮಿಯಾಗಿದ್ದರೆ, ಕರ್ಲು ಭೂಮಿಯಾಗಿದ್ದರೆ ಜಿಪ್ಸಮ್ಮನ್ನು ಹಾಕಿ ಬಿತ್ತನೆಗಿಂತ 1 ತಿಂಗಳ ಮೊದಲೇ ನಿರ್ದಿಷ್ಟ ಪ್ರಮಾಣದಲ್ಲಿ ಜಿಪ್ಸಮ್ಮನ್ನು ಹಾಕಿ ತದನಂತರ ಅದಕ್ಕೆ ಉತ್ತಮ ದರ್ಜೆಯ ನೀರನ್ನು ಹಾಕಿ ಲವಣಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಎಲ್ಲ ಭೂಮಿಗೆ ಜಿಪ್ಸಮ್ಮು ಅವಶ್ಯಕತೆ ಇಲ್ಲ. ಸುಣ್ಣದ ಪ್ರಮಾಣ ಕಡಿಮೆ ಇರುವಂತಹ ಕ್ಷಾರ ಭೂಮಿಗೆ ಮಾತ್ರ ನಾವು ಜಿಪ್ಸಮ್ಮನ್ನು ಕೊಡಬೇಕು. ಸುಣ್ಣದ ಪ್ರಮಾಣ ಜಾಸ್ತಿ ಇರುವಂಥ ಕ್ಷಾರ ಭೂಮಿಗೆ ಗಂಧಕದ ವಸ್ತುಗಳನ್ನು, ಭೂ ಸುಧಾರಕಗಳನ್ನು ಬಳಕೆ ಮಾಡಬೇಕು. ಐರನ್ ಸಲ್ಫೇಟ್ ಉಪಯೋಗಿಸ್ಬೋದು ಅಥವಾ ಪೈರೈಟ್ಸನ್ನು ನಾವು ಬಳಕೆ ಮಾಡಬೇಕು. ಈ ರೀತಿ ಕೊಟ್ಟಾಗ ಏನಾಗುತ್ತವೆ, ಭೂಮಿಯಲ್ಲಿರುವಂಥ ನೈಸರ್ಗಿಕವಾಗಿರುವಂಥ ಕ್ಯಾಲ್ಸಿಯಂ ಕಾರ್ಬೊನೇಟು ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ಈ ಸಲ್ಫ್ಯೂರಿಕ್ ಆ್ಯಸಿಡ್ಡು ಭೂಮಿಯಲ್ಲಿರುವಂಥ ಸೋಡಿಯಮ್ಮನ್ನು ಹೊರತಂದು ಸೋಡಿಯಂ ಸಲ್ಫೇಟ್ ಆಗುತ್ತವೆ. ಈ ಸೋಡಿಯಂ ಸಲ್ಫೇಟನ್ನು ನಾವು ಭೂಮಿಯಿಂದ ಹೊರಗಾಕಲಿಕ್ಕೆ ಬಸುಗಾಲಿಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಮುಖ್ಯವಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವನ್ನೆಲ್ಲ ಎಷ್ಟೆಷ್ಟು 1 ಎಕರೆಗೆ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಅದು ನಾವು ಬಸುಗಾಲು ಬೇಕೇ ಬೇಕು, ಆದರೆ ಯಾವ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದನ್ನು, ಒಂದು ಜಿಪ್ಸಮ್ ಅನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಮತ್ತು ಯಾವ ಸುಧಾರಕಗಳನ್ನು ಬಳಕೆ ಮಾಡಬೇಕು ಹೇಳುವುದು ಅವಶ್ಯಕ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಮಾಡಬೇಕು ಇದು. ಅದೇ ರೀತಿಯಾಗಿ ಇದು 1ನೇದು. 2ನೇದಾಗಿ ನೀರಿನ ನಿರ್ವಹಣೆ. ಈ ಕಾಲುವೆ ನೀರಿನ ನೀರಾವರಿಗೆ ರೈತರು ಕಾಲುವೆ ನೀರಲ್ಲಿ ನೀರಿದ್ದಾಗ ಬೆಳೆಗಳಿಗಾಗಿ ಕಾಲುವೆ ನೀರನ್ನು ಬಳಸ್ತಾರೆ. ಆದರೆ ಈ ಕಾಲುವೆ ನೀರು ಕಡಿಮೆ ಇದ್ದಾಗ ಹತ್ತಿ ಬೆಳೆಗೆ ಈ ಬೋರ್ವೆಲ್ ವಾಟರಲ್ಲಿ ಸುಮಾರು 8-10 ಲವಣಾಂಶ ಇದ್ದಾಗಲೂ ಸಹ ನಾವು ಹತ್ತಿ ಬೆಳೆಗೆ ಬೆಳೆಯ ಹಂತದಲ್ಲಿ 1 ಸಲ ಈ ಬೋರ್ವೆಲ್ ವಾಟರನ್ನು ಕೊಡೋದ್ರಿಂದ ಇಳುವರಿಯಲ್ಲಿ ಅಷ್ಟು ವ್ಯತ್ಯಾಸ ಉಂಟಾಗುವುದು ಆಗೋದಿಲ್ಲ. ಒಂದು ಅಥವಾ 2 ನೀರು ಕೊಟ್ಟರೆ ಏನಂತ ಸಮಸ್ಯೆ ಆಗೋದಿಲ್ಲ, ಏನಾಗಲ್ಲ, ಬೆಳವಣಿಗೆ ಹಂತದಲ್ಲಿ ಅಷ್ಟೇ ನಾವು ಹತ್ತಿಯನ್ನು ಕೊಡಬೇಕು. ತದನಂತರವಾಗಿ ನಾವು ಈ ಕ್ಷಾರ ನೀರನ್ನು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಜಿಪ್ಸಮ್ಮನ್ನು ಮಿಶ್ರಣ ಮಾಡಿ ಈ ಕ್ಷಾರ ನೀರನ್ನು ಸಹ ನಾವು ಕಡಿಮೆ ಮಾಡಬಹುದು. ಅದು ಅಲ್ಲದೆ ಈಗ ಹನಿ ನೀರಾವರಿ ಪದ್ಧತಿಯನ್ನು ಕೈಕೊಳ್ಳಬೇಕು. ಹನಿ ಯಾಕಂದರೆ ನೀರನ್ನು ಹರಿಬಿಡೋಕ್ಕಿಂತಲೂ ಹನಿ ನೀರಾವರಿ ಪದ್ಧತಿಯು ಅತ್ಯಂತ ಸೂಕ್ತಕರ. ಮಣ್ಣಿನ ನಿರ್ವಹಣೆಯಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಈ ಬೆಳೆಗಳ ನಿರ್ವಹಣೆಯಲ್ಲಿ ಮುಖ್ಯವಾಗಿ ಲವಣ ಸಹಿಷ್ಣುತಾ ಬೆಳೆಗಳನ್ನು ನಾವು ಕ್ಷೇತ್ರ ಬೆಳೆಗಳಲ್ಲಿ ಉದಾಹರಣೆಗಾಗಿ ಹತ್ತಿ ಇರ್ಬೋದು, ಸೂರ್ಯಕಾಂತಿ, ಕುಸುಬೆ, ಹಿಂಗಾರಿ ಜೋಳ, ಸಜ್ಜೆ, ನವಣೆ, ಇವು ಕ್ಷೇತ್ರ ಬೆಳೆಗಳಲ್ಲಿ ಲವಣ ಸಹಿಷ್ಣುತಾ ಬೆಳೆಗಳು. ಅದೇ ರೀತಿ ಇವನು ಗೋಧಿನೂ ಸಹ ಲವಣ ಸಹಿಷ್ಣುತಾ ಬೆಳೆಗಳ ಕೆಟಗರಿಯಲ್ಲಿ ಬರುತ್ತೆ. ಅದೇ ರೀತಿ ತರಕಾರಿ ಬೆಳೆಗಳಲ್ಲಿ ಬದನೆ, ಹೀರೆಕಾಯಿ, ಮೂಲಂಗಿ, ಮೆಂತೆ ಸೊಪ್ಪು ಹಾಗೂ ಬೀಟ್ರೂಟ್ಗಳು ಇವು ತರಕಾರಿ ಬೆಳೆಗಳಲ್ಲಿ. ಹಣ್ಣಿನ ಬೆಳೆಗಳಲ್ಲಿ ಮುಖ್ಯವಾಗಿ ದಾಳಿಂಬೆ ಮತ್ತು ಚಿಕ್ಕು ಹಣ್ಣಿನ ಬೆಳೆಗಳು ಲವಣ ಸಹಿಷ್ಣುತಾ ಗುಣಧರ್ಮವನ್ನು ಅಂದರೆ ಬೆಳೆಗಳನ್ನು ಇವುಗಳನ್ನು ಆಯ್ಕೆ ಮಾಡಿ ಬೆಳೆಯಬೇಕಾಗತ್ತೆ. ಇವನ್ನು ಅರಣ್ಯ ಬೆಳೆಗಳಲ್ಲಿ ಬಂದರೆ ಅದರಲ್ಲಿ ಹೊಂಗೆಯನ್ನು ಬೆಳೆಯಬಹುದು, ಜಾಲಿ ಕರಿ ಜಾಲಿ ಜಾಲಿ ಗಿಡಗಳನ್ನು ಬೆಳೆಯಬಹುದು ಮತ್ತು ನೇರಳೆ ಹಣ್ಣುಗಳನ್ನು. ನೇರಳೆಯನ್ನು ಸಾಕಷ್ಟು ಲಾಭದಾಯಕರುವಂಥ ಅರಣ್ಯ ಬೆಳೆಗಳು. ಅಂಥ ಬೆಳೆಗಳನ್ನು ನಾವು ಸುರಕ್ಷಿತವಾಗಿ ಬೆಳೆಯಬಹುದು. ನಾವು ಸೀಡ್ ಪ್ರೈಮಿಂಗ್ ಅಂತ ಕರಿತೀವಿ. ಬೀಜಗಳನ್ನು ಕಠಿಣಗೊಳಿಸುವಿಕೆ ಅಂದರೆ ಬಿತ್ತುಕ್ಕಿಂತ ಪೂರ್ವದಲ್ಲಿ ಶೇಕಡ 2 ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 3-4 ತಾಸು ನೆನೆಯಿಟ್ಟು ಅದನ್ನು ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಬಳಸಬೇಕು. ಮೂರನೇದಾಗಿ ಶೇಕಡ 15-20 ಅಧಿಕ ಪ್ರಮಾಣದಲ್ಲಿ ಬಿತ್ತನೆ ಬೀಜವನ್ನು ಬಳಕೆ ಮಾಡಬೇಕು. ತದನಂತರವಾಗಿ ರಿಜ್ಜಸನ್ ಪರೋಸ್ ಮೆಥಡ್ ಅಂದರೆ ಬೋದುಗಳನ್ನು ಮಾಡಿ ಬೋದಿನ ಇಳಿಜಾರುಗಳನ್ನೇ ಬೀಜಗಳನ್ನು ಹಾಕಬೇಕು ಮತ್ತು ಬೆಳೆಗಳ ಬೆಳವಣಿಗೆ ಹಂತದಲ್ಲಿ ಶೇಕಡ 2 ಯೂರಿಯಾ ದ್ರಾವಣವನ್ನು ಸಿಂಪಡಣೆಯನ್ನು ಮಾಡಬೇಕು. ಅದು ಅಲ್ಲದೆ ಇಂಟ್ರಕಲ್ಟಿವೇಷನ್ ಎಡೆಕುಂಟಿಗಳನ್ನು ಸಹ ಹೊಡೆಯುವುದರಿಂದ ಭೂಮಿಯಲ್ಲಿ ತೇವಾಂಶದ ಸಂಗ್ರಹಣೆಗೆ ಸಹಕಾರಿಯಾಗ್ತವೆ. ತದನಂತರವಾಗಿ ಈಗ ಪೋಷಕಾಂಶಗಳ ನಿರ್ವಹಣೆ. ಪೋಷಕಾಂಶಗಳಲ್ಲಿ ನಾವು ಸಾರಜನಕ ಮತ್ತು ರಂಜಕವನ್ನು ಶಿಫಾರಸಿಗಿಂತ ಶೇಕಡ 25 ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕಯುಕ್ತ ಮತ್ತು ರಂಜಕಯುಕ್ತ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಅದರ ಜೊತೆಗೆ ಸತು ಮತ್ತು ಕಬ್ಬಿಣದ ಕೊರತೆಯು ಬರುವಂಥದ್ದು ಸಾಧ್ಯತೆ ಇರ್ತವೆ. ಆದ್ದರಿಂದ ಜಿಂಕ್ ಸಲ್ಫೇಟ್ ಮತ್ತು ಐರನ್ ಸಲ್ಫೇಟನ್ನು ಯಾವ ಬೆಳೆಗೆ ಎಷ್ಟು ಶಿಫಾರಸು ಮಾಡಿದ್ದಾರಲ್ಲ ಆ ಪ್ರಮಾಣದಲ್ಲಿ ಅಂದರೆ 10 kg ಹಿಡಿದು 25 kg ಜಿಂಕ್ ಸಲ್ಫೇಟು, 10-25 kg ಐರನ್ ಸಲ್ಫೇಟನ್ನು ಭೂಮಿಗೆ ಕೊಡಬೇಕಾಗುತ್ತೆ. ಮತ್ತು ಹಸಿರು ಗೊಬ್ಬರದ ಬೆಳೆಗಳಾದ ಡೇಂಚ ಇಂಥ ಬೆಳೆಗಳನ್ನು ಬೆಳೆದು ಭೂಮಿಯಲ್ಲೇ ಸೇರಿಸುವುದರಿಂದ ಭೂಮಿಯ ಗುಣಧರ್ಮ ಸುಧಾರಣೆ ಆಗ್ತವೆ. ಅಂದರೆ ಭೂಮಿಯ ಸಡಿಲವಾಗುವುದರಿಂದ ತೇವಾಂಶ ಸಂಗ್ರಹಣೆ ಆಗ್ತವೆ ಮತ್ತು ತೇವಾಂಶ ಬಿದ್ದಂಥ ಮಳೆ ನೀರು ಕೆಳಭಾಗಕ್ಕೆ ಹೋಗಿ ಭೂಮಿಯ ಮೇಲ್ಭಾಗದಲ್ಲಿರುವಂಥ ಲವಣವನ್ನು ಕೆಳಭಾಗಕ್ಕೆ ಕೊಂಡೊಯ್ಯುವಲ್ಲಿ ಸಹಕಾರಿಯ ಆಗ್ತವೆ. ಒಳ್ಳೆಯದು ಡಾಕ್ಟರ್ ಎಸ್ ಎನ್ ಭಟ್ರೆ. ಇದುವರೆಗೂ ಜವಳು ಸವಳು ಮತ್ತು ಕ್ಷಾರೀಯ ಮಣ್ಣುಗಳು ಹೇಗಾಗ್ತವೆ, ಏನೇನು ಸಮಸ್ಯೆಗಳು ಬರ್ತವೆ, ಇದರಿಂದ ಯಾವ ರೀತಿ ಸುಧಾರಣೆ ಹೇಗೆ ಕಂಡುಹಿಡಿಬೋದು, ಜೊತೆಗೆ ಯಾವ್ಯಾವ ಬೆಳೆಗಳನ್ನು ಬೆಳಿಲಿಕ್ಕೆ ಸೂಕ್ತ ಆಗುತ್ತೆ, ಇವುಗಳ ನಿರ್ವಹಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ. ಯಾಕಂದರೆ ಮಣ್ಣು ಮುಖ್ಯವಾದಂಥ ಕೃಷಿ ಒಂದು ಪ್ರಮುಖವಾದಂಥ ಪರಿಕರಣೆ ಅಂತ ಹೇಳ್ಬೋದು. ಯಾಕಂದರೆ ಮಣ್ಣು ಚೆನ್ನಾಗಿತ್ತಪ್ಪ ಅಂತಂದ್ರೆ ಏನೆಲ್ಲ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ರೈತ ಬಾಂಧವರು ಮಣ್ಣಿನ ಆರೋಗ್ಯವನ್ನು ಕಾಪಾಡೋದ್ರ ಕಡೆ ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಒಂದು ಉತ್ಸಾಹವನ್ನು ತೋರಬೇಕಾಗಿದೆ. ಮಾಹಿತಿಯನ್ನು ಇದುವರೆಗೆ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕ್ಷಾರೀಯ ಮಣ್ಣುಗಳು ಮತ್ತು ಬೆಳೆ ಉತ್ಪಾದನೆಯಲ್ಲಿ ಅದರಿಂದಾಗುವ ದುಷ್ಪರಿಣಾಮಗಳು ಮತ್ತು ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾ ಎಸ್ ಎನ್ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ ಇವರು. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜ್ ಆಗ್ತಾ ಐತೆ, ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಂದವರೇ, ಈಗ ಕೇಳೋಣ

ಅಥವಾ 1 ಗ್ರಾಂ ಅಸಿಫೇಟ್ 75 SPN ಪ್ರತಿ ಲೀಟರ್ ನೀರಿನಲ್ಲಿ ರುಪಿ, ಅಥವಾ 0.3 ಗ್ರಾಂ ಇಮಾಮಿಕ್ವಿನ್ ಬೆಂಜೊಯೇಟ್ 5 SG, ಅಥವಾ 1 ಮಿಲಿಲೀಟರ್ ಕ್ಲೋರೋಫೆರಿಪೈರ್ 10 SC, ಅಥವಾ 0.75 ಮಿಲಿಲೀಟರ್ ನೆವ್ಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುತ್ತಿರುವ ರೈತ ಬಾಂಧವರಿಗೆ ಹೇಳೋದಾದರೆ, ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಒದಗಿಸಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣಗಳನ್ನು ಒಳಗೊಂಡಂತೆ ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳುವುದು ಸಹಜವಾಗಿ ಕಂಡುಬರುವುದರಿಂದ ರಾಸುಗಳನ್ನು ಕಾಪಾಡುವ ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗಳಿಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಬೇಕಾಗುವ ಉಪ್ಪಿನಾಂಶ ಅಥವಾ ಖನಿಜ ಮಿಶ್ರಣವನ್ನು ಮೇವಿನ ಜೊತೆ ಸಮವಾಗಿ ಬೆರೆಸಿ ಪಶುಗಳಿಗೆ ಕುಡಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ ಕೇಳಿದ್ರಿ. ಈಗ ಕೇಳೋಣ ಪೇಟೆ ಧಾರಣೆಯನ್ನ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ ಕನಿಷ್ಠ 3555 ಗರಿಷ್ಠ 5499 ರೂಪಾಯಿಗಳು, ಈರುಳ್ಳಿ 700 2690 ರೂಪಾಯಿಗಳು, ಭತ್ತ ರಾಜಹಂಸ 1482 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1339 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 4500 ರೂಪಾಯಿಗಳು, ತೊಗರಿ ಕೆಂಪು 4100 ರೂಪಾಯಿಗಳು, ತೊಗರಿ ಬಿಳಿ 3686 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಕೇಳಿದಿರಿ. ರೈತ ಬಂದವರೇ, ಈಗ ಕೇಳೋಣ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸಪ್ಪ ಮತ್ತು ರಾಮಣ್ಣ ಅವರಿಂದ ಚೌಡಿಕೆ ಪದಗಳನ್ನು. ಸಾಲ ಗುಡ್ಡ ಮನೆಯರಿಗೆ ಸೌರತ್ತಿ ನಡೆದ